ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು ರಾಟಾಳೆ ತೇರು ಕೈ ತೇರು ಎಡಗಾಲಯ್ಯನ ತೇರು ಬಲಗಾಲಮ್ಮನ ತೇರು ರಾಟಾಳೆ ತೇರು ಕೈ ತೇರು ರಾಟಾಳೆ ತೇರು ಕೈ ತೇರು ನಂಜುಂಡ ಹರಿಯೋದು ನಂಜೈನ ಎಡಬಲಕೆ ಹರಿಯೋದು ನಂಜೈನ ಎಡಬಲಕೆ ತಿಂಗಳಿಗೆ ಚಂದ್ರಾನಂಜನ ಗೂಡು ಗಂಗಾ ತುಂಬಾದೆ ಗುಡಿಗೆಲ್ಲ ಗಂಗಾ ತುಂಬಾದೆ ಗುಡಿಗೆಲ್ಲ ನಂಜುಂಡ ಅಪ್ಪ ನಂಜುಂಡ ನೆಲಗೊಂಡ ಅಪ್ಪ ನಂಜುಂಡ ನೆಲಗೊಂಡ ಬಂದವರೇ ದರ್ಶನಕ್ಕೆ ನಿನ್ ಭಕ್ತರು ಬಂದವರೇ ದರ್ಶನಕ್ಕೆ ತಿಂಗ ತಿಂಗಳಿಗೆ ಚಂದ ನಂಜನ ಗೂಡು ಗಂಗಾ ತುಂಬಾದೆ ಗುಡಿಗೆಲ್ಲ ಗಂಗಾ ತುಂಬಾದೆ ಗುಡಿಗೆಲ್ಲ ನಂಜುಂಡ ಅಪ್ಪ ನಂಜುಂಡ ನೆಲೆಗೊಂಡ ಅಪ್ಪ ನಂಜುಂಡ ನೆಲೆಗೊಂಡ ಅಪ್ಪ ನಂಜುಂಡ ಕೇಳುವರೇ ಗಮನಿಸಿ, ಹೋರಾಟದ ಹೆಜ್ಜೆಗಳು ಕಾರ್ಯಕ್ರಮವನ್ನು ರವಿವಾರದ ಬದಲಾಗಿ ಪ್ರತಿ ಮಂಗಳವಾರ ಅದೇ ಸಮಯಕ್ಕೆ ಅಂದರೆ 7:15 ಪ್ರಸಾರಗೊಳ್ಳುವುದು. ಬೇಡ ತಂಗಿ ಕಣ್ಣೀರ ನಳಿಸು ಕಳೆದಂತ ಕಾಲಗಳು ಎಲ್ಲ ಬರಿ ಕನಸು ಎಲ್ಲ ಬರಿ ಕನಸು ಅಳಬೇಡ ತಂಗಿ ಕಣ್ಣೀರ ನಳಿಸು ಚಂದ್ರಮತಿ ದ್ರೌಪದಿಯರನ್ನು ಶ್ರೀರಾಮ ಹರಿಶ್ಚಂದ್ರ ಧರ್ಮಜರನು ಆಸೀತೆ ಚಂದ್ರಮತಿ ದ್ರೌಪದಿಯರನ್ನು ಶ್ರೀರಾಮ ಹರಿಶ್ಚಂದ್ರ ಧರ್ಮಜರನು ಸತ್ಯವಂತರನ್ನೇ ಬಿಡಲಿಲ್ಲ ವಿಧಿಯು ಅವರಿಗಿಂತಲೇಸು ನಮ್ಮ ಕಥೆಯು ಅವರಿಗಿಂತಲೇಸು ನಮ್ಮ ಕಥೆಯು ಅಳಬೇಡ ತಂಗಿ ಕಣ್ಣೀರ ನಳಿಸು ಕಳೆದಂತ ಕಾಲಗಳು ಎಲ್ಲ ಬರಿ ಕನಸು ಎಲ್ಲ ಬರಿ ಕನಸು ಅಳಬೇಡ ತಂಗಿ ಕಣ್ಣೀರ ನಳಿಸು ದಾರಿಯನ್ನು ಎಂದು ಬಿಡಬಾರದು ಏನೇ ಬರಲಿ ಬದುಕಿನಲ್ಲಿ ಅಂಜಬಾರದು ಸತ್ಯ ದಾರಿಯನ್ನು ಎಂದು ಬಿಡಬಾರದು ಏನೇ ಬರಲಿ ಬದುಕಿನಲ್ಲಿ ಅಂಜಬಾರದು ಬದುಕಲ್ಲಿ ನಮ್ಮಂತೆ ಏನು ನಡೆಯದು ಆ ವಿಧಿಯು ಈ ಜಗದಿ ಯಾರ ಬಿಡದು ಆ ವಿಧಿಯು ಈ ಜಗದಿ ಯಾರ ಬಿಡದು ಅಳಬೇಡ ತಂಗಿ ಕಣ್ಣೀರ ನಳಿಸು ಕಳೆದಂತ ಕಾಲಗಳು ಎಲ್ಲ ಬರಿ ಕನಸು ಎಲ್ಲ ಬರಿ ಕನಸು ಅಳಬೇಡ ತಂಗಿ